ಪ್ರಮಾಣ ವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜ ನಿರ್ವಹಣೆ ಮತ್ತು ಬೀಜ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ. ಮೊದಲಿಗೆ ಬೀಜ ನಿರ್ವಹಣೆ ಮತ್ತು ಬೀಜ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೀಜ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಹಾಗೂ ಬೀಜ ಗ್ರಾಮ ಯೋಜನೆ ವಿಷಯವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಂಎನ್ ಶಕುಂತಲಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಶಕುಂತಲಾ ಅವರೇ. ನಮಸ್ಕಾರ. ಹೇಳಿ, ಮೊದಲನೇದಾಗಿ ಬೀಜ ನಮ್ಮ ಕೃಷಿಯಲ್ಲಿ ಬಹಳಷ್ಟು ಮಹತ್ವವನ್ನು ಪಡಿತಾ ಇದೆ ಅಂತಕ್ಕಂಥ ವಿಚಾರ ಆಗಾಗ ನೀವೆಲ್ಲ ರೈತರಿಗೆ ಹೇಳ್ತಾ ಇರ್ತೀರಿ, ಯಾವ ರೀತಿ ಬೀಜ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ತೀರಿ? ಕೃಷಿಯಲ್ಲಿ ಬೀಜದ ಮಹತ್ವ ಏನು? ಹೆಚ್ಚಾಗಿ ಗುಣಮಟ್ಟದ ಬೀಜವನ್ನು ನಾವು ಹೆಚ್ಚಿನ ಇಳುವರಿ ಪಡೀಲಿಕ್ಕಾಗಿ ನಾವು ಉಪಯೋಗಿಸ್ಬೇಕಾಗತ್ತೆ. ಅದರಿಂದ ನಾವು ಅಧಿಕ ಇಳುವರಿಯನ್ನು ಪಡಿಬಹುದು. ಅದಲ್ಲದೆ ನಮ್ಮಲ್ಲಿ ಬೀಜ ಬಲವರ್ಧನೆ ಅಂತ ಹೇಳ್ತೀವಿ, ಅದು ಸಹ ಅದರಲ್ಲಿ ಜಾಸ್ತಿ ಇರುತ್ತೆ. ಬೀಜ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಉತ್ತಮ ಗುಣಮಟ್ಟದ ಬೀಜಗಳಲ್ಲಿ. ಅದನ್ನು ನೋಟಿಫೈಡ್ ಬೀಜಗಳನ್ನು ಅಷ್ಟೇ ನಾವು ಬಳಸಬೇಕಾಗತ್ತೆ. ಗುಣಮಟ್ಟದ ಬೀಜಗಳು ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ. ಅದರಿಂದಾಗಿ ನಾವು ಹೆಚ್ಚಿನ ಸಸಿಗಳ ಸಂಖ್ಯೆಯನ್ನು ಪಡೆದು ಒಂದೇ ಒಮ್ಮಟ್ಟದ ಫಸಲನ್ನು ನಾವು ನಿರೀಕ್ಷೆ ಮಾಡ್ಬೋದು. ಹಾಗೆಯೇ ಅಧಿಕ ಇಳುವರಿಯನ್ನು ನಾವು ಪಡ್ಕೋಬೋದು. ಹಾಗಾಗಿ ನಾವು ಉತ್ತಮ ಗುಣಮಟ್ಟದ ಬೀಜಗಳನ್ನೇ ನಾವು ಬಳಸಬೇಕಾಗತ್ತೆ. ನೀವೇ ಹೇಳ್ತಾ ಇರ್ತೀರಿ ರೈತರಿಗೆಲ್ಲ, ಕೃಷಿಯ ಪರಿಕರಗಳಲ್ಲಿ ಬೀಜ ಅತ್ಯಂತ ಪ್ರಮುಖವಾದಂತಹ ಒಂದು ಕೃಷಿಯ ಪರಿಕರ ಅಂತ ಹೇಳಿ. ಉತ್ತಮವಾದ ಬೀಜವನ್ನ ರೈತರು ಆಯ್ಕೆ ಮಾಡಿದ್ರಪ್ಪ ಅಂತಂದ್ರೆ 100-50% ಅವ್ರದ್ದು ಏನು ಕೆಲಸ ಮುಗೀತು ಅಂತ ಹೇಳಿ. ಶೇಕಡ 15-25 ತನಕ ನಾವು ಉತ್ತಮ ಗುಣಮಟ್ಟದ ಬೀಜ ಬಳಸೋದ್ರಿಂದನೇ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಈಗ ಗುಣಮಟ್ಟದ ಬೀಜ ಅಂತಂದ್ರೆ ಏನಂತಿರ್ತಾವ? ಬೀಜ ಚೆನ್ನಾಗಿದೆ, ಬೀಜ ಒಳ್ಳೇದಿದೆ ಅಂತ ಹೇಳ್ಬೇಕಾದ್ರೆ ಅದನ್ನ ನೋಡಿದ್ರ ಮುಖಾಂತರ ಹೇಳ್ಬಹುದಾ ಅಥವಾ ಹೇಗೆ ರೈತರು ಗಮನಿಸಬೇಕಾಗತ್ತೆ? ಮೊಟ್ಟ ಮೊದಲನೇದಾಗಿ ಅದರಲ್ಲಿ ನೋಡೋದ್ರ ಮುಖಾಂತರ ಹೇಳ್ಬೇಕಂದ್ರೆ ಒಂದೇ ಗಾತ್ರ ಇರುತ್ತೆ, ಬಣ್ಣ ಒಂದೇ ತರದಾಗಿರುತ್ತೆ, ಹೊಳಪಾಗಿರುತ್ತೆ, ಅದರ ತೂಕ ಬೀಜದ ತೂಕ 100 ಗ್ರಾಂ ಬೀಜದ ತೂಕ ಹೆಚ್ಚಾಗಿರುತ್ತೆ. ಹಾಗೇನೆ ಅದರಲ್ಲಿ ಕಸ ಕಡ್ಡಿಗಳು ಯಾವುದು ಇರೋದಿಲ್ಲ, ಭೌತಿಕ ಶುದ್ಧತೆನೂ ಇರುತ್ತೆ, ಹಾಗೇನೆ ತಳಿ ಶುದ್ಧತೆನೂ ಇರುತ್ತೆ. ಮುಖ್ಯವಾಗಿ ಅದು ಅದರಲ್ಲಿ ಮೊಳಕೆ ಪ್ರಮಾಣ ಜಾಸ್ತಿ ಇರಬೇಕು, ಹೆಚ್ಚಾಗಿ 80% ಜಾಸ್ತಿ ಇರಬೇಕು ಎಲ್ಲ ಬೆಳೆಗಳಲ್ಲಿ. ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಪ್ರತಿಯೊಂದು ಬೆಳೆಗೂ ನಿರ್ದಿಷ್ಟವಾದ ಗುಣಮಟ್ಟ ಇದೆ, ಬೀಜ ಮೊಳಕೆ ಶಕ್ತಿ ಎಷ್ಟಿರಬೇಕು ಅಂತ. ಅದರಲ್ಲೂ ಸಹ ಈಗ ಹೆಚ್ಚಾಗಿ ನಾವು ಏಕದಳ ಇರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಎಣ್ಣೆಕಾಳು ಬೆಳೆಗಳಿರ್ಬೋದು, ಇಂತಹ ಮುಖ್ಯವಾದ ಬೆಳೆಗಳಲ್ಲಿ 80% ಮೊಳಕೆ ಪ್ರಮಾಣ ಇತ್ತು ಅಂತಂದ್ರೆ ನಾವು ನಿರೀಕ್ಷಿತವಾಗಿರ್ತಕ್ಕಂಥ ಫಸಲನ್ನ ನಾವು ಕಾಣಬಹುದು, ಅಂದ್ರೆ ಸಸಿಗಳ ಸಂಖ್ಯೆಯನ್ನ ಚೆನ್ನಾಗಿ ಕಾಪಾಡ್ಕೊಂಡು ಬರಬಹುದು. ಈಗ ಮುಖ್ಯವಾಗಿ ಉತ್ತಮ ಬೀಜ ರೈತರಿಗೆ ದೊರಿಬೇಕಾಗಿತ್ತಂದ್ರೆ ಬೀಜದ ಒಂದು ಉತ್ಪಾದನೆಯೂ ಅಷ್ಟೇ ಇರುತ್ತೆ. ಬೀಜದ ಉತ್ಪಾದನೆ ಆದ್ಮೇಲೆ ಬೀಜದ ಸಂಸ್ಕರಣೆ ಮತ್ತು ಬೀಜದ ನಿರ್ವಹಣೆ, ಬೀಜದ ಪ್ಯಾಕಿಂಗ್ ಎಲ್ಲ ಬರ್ತವೆ. ಇಲ್ಲಿ ಬಂದಾಗ ಬೀಜದ ಒಂದು ಸಂಸ್ಕರಣೆ ಬಂದಾಗ, ನಾವು ಬೀಜವನ್ನ ಹೊಲದಿಂದ ರಾಶಿ ಮಾಡುವಾಗ, ಮಾಡೋದ್ರಿಂದ ಹಿಡಿದು ಅದನ್ನ ಪ್ಯಾಕಿಂಗ್ ಮಾಡೋದ್ರೊಳಗೂ ಇಲ್ಲಿ ಯಾವ ರೀತಿ ಮಹಿಳೆಯರು ಭಾಗವಹಿಸ್ತಾರೆ ಅಂತ ಇರ್ತಾವ ಈಗ ಹೆಚ್ಚಿನ ಕೆಲಸಗಳಲ್ಲಿ? ಈಗ ತರಕಾರಿ ಬೀಜ ಇರಬಹುದು, ಎಣ್ಣೆಕಾಳು ಬೀಜ ಇರಬಹುದು, ಏಕದಳ ಧಾನ್ಯದ ಬೀಜಗಳಿರಬಹುದು, ಹತ್ತಿ ಬೀಜಗಳಿರಬಹುದು, ಇಲ್ಲಿ ಸಾಮಾನ್ಯವಾಗಿ ಯಾವ ಪುರುಷರು ಜಾಸ್ತಿ ಭಾಗವಹಿಸ್ತಾರಂತಿರೋ ಈ ಒಂದು ಕೆಲಸಗಳಲ್ಲಿ, ಅಥವಾ ಮಹಿಳೆಯರೇ ಜಾಸ್ತಿ ಭಾಗವಹಿಸ್ತಾರಂತಿರೋ? ಪುರುಷರಿಗಿಂತ ಜಾಸ್ತಿ ಮಹಿಳೆಯರೇ ಹೆಚ್ಚಿನ ಕೃಷಿ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ. ಬಿತ್ತನೆಗಿಂತ ಪೂರ್ವದಲ್ಲಿ ಬೀಜೋಪಚಾರದಿಂದ ಹಿಡಿದು ಬೀಜೋಪಚಾರಕ್ಕಿಂತ ಮುಂಚಿತವಾಗಿ ಬೀಜದ ಆಯ್ಕೆ, ಬೀಜದ ಆಯ್ಕೆ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಬೀಜಗಳನ್ನ ನಾವು ಮುಂದಿನ ಹಂಗಾಮಿಗೆ ನಾವು ಕಾಪಾಡ್ಕೊಂಡು ಹೋಗ್ಬೇಕು, ಯಾವ್ದು ತಳಿ ಅದರಲ್ಲಿ ಚೆನ್ನಾಗಿ ಬರುತ್ತೆ, ಇದೆಲ್ಲದರಲ್ಲೂ ಅದ್ರ ಮುಂಚಿತವಾಗಿ ತೊಡಕೊಂಡು ಮಹಿಳೆಯರಿಗೆ ಹೆಚ್ಚಿನ ಗಮನ ಕೊಟ್ಟು ಅದನ್ನ ಕಾಪಾಡ್ಕೊಂಡು ಬಂದಿರ್ತಾರೆ. ಬಿತ್ತನೆ ಇರ್ಬೋದು, ಬೀಜೋಪಚಾರ ಇರ್ಬೋದು, ನಾಟಿ ಮಾಡೋದಿರ್ಬೋದು, ಬೆರಕೆ ಗಿಡಗಳನ್ನ ಕಂಡಿಡಿದು ಅದನ್ನ ತೆಗೆಯೋದಿರ್ಬೋದು, ಕ್ರಾಸಿಂಗ್ ಮಾಡೋದಿರ್ಬೋದು, ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡತಕ್ಕಂಥದ್ದಿರ್ಬೋದು, ಒಕ್ಕಣೆ ಮಾಡೋದಿರ್ಬೋದು, ಕೊಯ್ಲು ಆಗಿರ್ಬೋದು, ಆಮೇಲೆ ತೂರೋದ್ರಿಂದ ಹಿಡಿದು ಆಮೇಲೆ ಜರಡಿ ಹಿಡಿದು ಅದನ್ನ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಒಣಗಿಸಿ ಚೆನ್ನಾಗಿ ತೇವಾಂಶ ಪ್ಯಾಕಿಂಗ್ ಮಾಡಿ ಅದಕ್ಕೆ ಬೀಜೋಪಚಾರ ಮಾಡಿ ಪ್ಯಾಕಿಂಗ್ ಮಾಡೋರೆಲ್ಲ ಮಹಿಳೆಯರೇ ಮಾಡೋದು. ಹೀಗಾಗಿ ಹೆಚ್ಚಿನ 80% ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ, ಚಟುವಟಿಕೆಗಳಲ್ಲಿ ಮಹಿಳೆಯರೇ ಪಾಲ್ಗೊಂಡಿರ್ತಾರೆ. ಅದಾಗಿ ಕೆಲವೊಂದು ಅಧ್ಯಯನಗಳ ಪ್ರಕಾರ ಹೇಳಬೇಕು ಅಂದ್ರೆ ದೇಶದ ಜನಸಂಖ್ಯೆಯಲ್ಲಿ 50% ಹೆಚ್ಚಿನ ಮಟ್ಟದಲ್ಲಿ ಮಹಿಳೆಯರು ಇದ್ದಾರೆ. ಆ 50%ರಲ್ಲೇ ನಾವು ನೋಡೋದಾದ್ರೆ 40%ಕ್ಕಿಂತ ಜಾಸ್ತಿ ಕೃಷಿಕರಿದ್ದಾರೆ ಮಹಿಳೆಯರು, 30%ಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕೃಷಿ ಕಾರ್ಮಿಕರೇ ಇದ್ದಾರೆ. ಕೃಷಿ ಕಾರ್ಮಿಕರು 50%ರ ಮಹಿಳೆಯರಲ್ಲಿ 90%ಕ್ಕಿಂತ ಹೆಚ್ಚು ಮೇಲ್ಪಟ್ಟು ನಮ್ಗೇನು ಆಹಾರ ಧಾನ್ಯಗಳು ಬೇಕಾಗಿರ್ತಾವಲ್ಲ ಅದು ಮಹಿಳೆಯರಿಂದಾನೇ ಅದು ಕೊಡುಗೆ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೇನೆ ವಿಶೇಷವಾಗಿ ಇದು ಬಿತ್ತನೆ ಆಗಿ ಅಥವಾ ಬೆಳೆ ಆಗ್ಲಿ ಮೊದಲಿಂದಾನು ಮಹಿಳೆಯರಿಂದಾನೇ ಪ್ರಾರಂಭ ಆಗಿದೆ ಅಂತ ಕೆಲವೊಂದು ಅಧ್ಯಯನಗಳು ಸಹ ಹೇಳ್ತವೆ. ಕಟಾವ್ ಆದ್ಮೇಲೆ ಮತ್ತೆ ಈಗ ಕೆಲವೊಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಈ ನವಧಾನ್ಯಗಳನ್ನ ಬೆಳೆಸಿ ಅದ್ ಪರೀಕ್ಷೆ ಮಾಡಿ ಪೂಜೆ ಮುಖಾಂತರನು ಮಾಡಿ ಯಾವ್ದು ಬೆಳೆ ಯಾವ್ದು ತಳಿ ಚೆನ್ನಾಗಿದೆ ಅಂತಾನು ಹೇಳ್ತಾರೆ. ಅದು ಅಲ್ಲದೇನೆ ಕೆಲ ಮುಂಚೆಯಿಂದನು ಹಬ್ಬ ಹರಿದಿನಗಳಲ್ಲಿ ಬಂಧುಗಳು ಬಂದ್ರೆ, ಅವ್ರ ಮಕ್ಕಳುಗಳು ಬಂದ್ರೆ, ಅವ್ರ ಕುಟುಂಬದವ್ರು ಬಂದ್ರೆ, ನೆರೆಹೊರೆಯವರು ಬಂದ್ರೆ ಒಳ್ಳೊಳ್ಳೆ ತಳಿಗಳನ್ನ ಹಂಚಿಕೆ ಮೂಲಕ ಉಡುಗೊರೆಗಳ ಮೂಲಕ ವಿನಿಮಯ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಅದರ ಸಂರಕ್ಷಣೆನೂ ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ರು, ಅದ್ರ ಗುಣಮಟ್ಟನೂ ಅವರು ಹೇಳ್ಕೊಡ್ತಾ ಇದ್ರು, ಯಾವ್ದರಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ ಅದನ್ನ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು, ಅದು ಯಾವ ಪ್ರದೇಶದಲ್ಲಿ ಚೆನ್ನಾಗಿ ಬಂತು, ಅದ್ರ ತೊಂದರೆಗಳೇನು, ಅದ್ರ ವಿಶಿಷ್ಟ ಗುಣಲಕ್ಷಣಗಳೇನು, ಎಲ್ಲಾ ಮಾಹಿತಿಯನ್ನು ಸಹ ಬೀಜದ ಮುಖಾಂತರ ರವಾನೆ ಆಗ್ತಾ ಇತ್ತು. ಹೌದು, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಧಾನವಾಗಿ ಬೀಜದ ಜೊತೆ ಸ್ಟ್ಯಾಕಿಲ್ ಜಾಸ್ತಿ ಕೆಲಸ ಮಾಡೋರು ಅಂದ್ರೆ ಮಹಿಳೆಯರೇ ಜಾಸ್ತಿ ಕೆಲಸ ಮಾಡ್ತಿರ್ತಾರೆ. ಇವನ್ ಮಾರುಕಟ್ಟೆ ವ್ಯವಸ್ಥೆಯಲ್ಲೂ ಸಹ ಈಗ ಇತ್ತೀಚೆಗೆ ಮಹಿಳೆಯರು ಬರ್ತಾ ಇದಾರೆ, ಬೀಜ ಮಾರಾಟ ವ್ಯವಸ್ಥೆಯಲ್ಲೂ ಸಹ ಅವರು ಮುಂದುವರಿತಾ ಇದಾರಲ್ಲ. ಹೌದು, ಇದೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ BSc ಕೃಷಿ ಪದವೀಧರ ಅದರಲ್ಲೂ ಸಹ ಶಿಕ್ಷಣ ಪಡೀಲಿಕ್ಕೆ ಲೇಡೀಸ್ ಮಹಿಳೆಯರೇ ಜಾಸ್ತಿ ಬರ್ತಾ ಇದಾರೆ. ಅದರಿಂದಾಗಿ ಅವರು ಸಹ ಮಾರುಕಟ್ಟೆ ಇದರಲ್ಲಿ ಆಗ್ಲಿ, ಗುಣಮಟ್ಟ ಪರೀಕ್ಷೆಯಲ್ಲಾಗ್ಲಿ, ಉತ್ಪಾದನೆ ಆಗ್ಲಿ, ಎಲ್ಲಾ ವಿಭಾಗದಲ್ಲೂ ಸಹ ಅವರು ತೊಡಗಿಕೊಳ್ತಾ ಇದ್ದಾರೆ. ಮುಂಚೆ ಮಾರುಕಟ್ಟೆ ಅಂದ್ರೆ ಏನು ಗೊತ್ತಿರ್ಲಿಲ್ಲ, ಯಾವ ರೀತಿ ಹೋಗಿ ಆ ಬೀಜಗಳನ್ನ ತಗೊಂಡ್ ಬರ್ಬೇಕನ್ನೋದು ಗೊತ್ತಿರ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಹ ಮಹಿಳೆಯರು ಸಹ ಮುಂದೆ ಬಂದು ಅವೇರ್ನೆಸ್ ಬರ್ತಾ ಇದೆ. ಕೆಲವೊಂದು ಸಂಘ ಸಂಸ್ಥೆಗಳ ಮೂಲಕನೂ ಸಹ ಅವರು ಪರಿಚಯ ಮಾಡ್ಕೊಂಡು ಬಿಟ್ಟು ಅಲ್ಲೂ ಸಹ ಬೀಜಗಳನ್ನ ತಗೊಳ್ತಾ ಇದ್ದಾರೆ. ಈಗ ಕೇಳ್ತಾ ಇದ್ದೇನೆ, ಸ್ವಸಹಾಯ ಸಂಘಗಳು ಸಹ ಅಲ್ಲಲ್ಲಿ ಬೀಜೋತ್ಪಾದನೆ ಕೆಲಸದಲ್ಲಿ ತೊಡಗಿದಾವೆ, ಬೀಜೋ ಸಂಗ್ರಹಣೆಯಲ್ಲಿ ಮಾಡ್ತಾ ಇದ್ದಾರೆ. ಕೆಲವೊಂದು ಬೀಜಗಳನ್ನ, ಕೆಲವೊಂದು ತಳಿಗಳು ನಶಿಸಿ ಹೋಗ್ತಾ ಇದ್ದಾವೆ, ನಮಗೆ ಅಂತ ತಳಿಗಳ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಬೀಜ ಬ್ಯಾಂಕ್ ಅಂತ ಮಾಡ್ತಿದ್ದಾರೆ ಅಂತಕ್ಕಂತ ಕೇಳಿ, ಇದ್ರ ಬಗ್ಗೆ ಸ್ವಲ್ಪ ಏನಾದ್ರು ಬೆಳಕು ಚೆಲ್ತೀರಿ? ಬೀಜ ಬ್ಯಾಂಕ್ ಅಂದ್ರೆ ನಮ್ದು ಒಂಥರ ಹಣವನ್ನು ಹೋಗಿ ಅಲ್ಲಿ ಬ್ಯಾಂಕ್ ಅಲ್ಲಿ ಅದೇ ತರ ಬೀಜಗಳನ್ನ, ಒಳ್ಳೊಳ್ಳೆ ಗುಣಮಟ್ಟದ ಬೀಜಗಳನ್ನ ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ವಿಶಿಷ್ಟ ಗುಣಲಕ್ಷಣಗಳು ಹೊಂದಿರತಕ್ಕಂಥ, ಈಗ ಉದಾಹರಣೆಗೆ ಈಗ ಕೆಂಪು ಜೋಳ ಆಗಿರ್ಬೋದು, ಅಂದ್ರೆ ನಮ್ಮ ಹಿಂದಿನ ಎಲ್ಲ ತಳಿಗಳು ನಶಿಸಿ ಹೋಗ್ತಕ್ಕಂಥ, ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತವೆ, ರೋಗ ನಿರೋಧಕ ಶಕ್ತಿಗಳಾಗಿರ್ಬೋದು, ಬರ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಳಿಗಳಾಗಿರ್ಬೋದು, ಅಂತಹ ಗುಣಲಕ್ಷಣಗಳನ್ನ ವಿಶೇಷವಾಗಿ ಹೊಂದಿರತಕ್ಕಂಥವನ್ನ ಒಂದು ಪ್ರದೇಶದಲ್ಲಿ ಒಂದು ಜಾಗದಲ್ಲಿ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಕೆಲವೊಂದಿಷ್ಟು ಜನ ಸೇರ್ಕೊಂಡು ಬಿಟ್ಟು ಒಂದು ನಿಧಿ ತರ ಬ್ಯಾಂಕ್ ತರ ಒಂದು ಏರ್ಪಾಟು ಮಾಡ್ಕೋತಾರೆ. ಅದರಲ್ಲಿ ಎಲ್ಲಾ ತರಹದ ತಳಿಗಳನ್ನ ಬೀಜಗಳನ್ನ ತಂದು ಅದರಲ್ಲಿ ಸಂರಕ್ಷಣೆಯನ್ನು ಮಾಡಿ ಇಟ್ಕೊಂಡು ಅದರಿಂದ ಲಾಭ ಅನ್ನೋದಕ್ಕಿಂತ ಒಬ್ರಿಗೊಬ್ರು ಸಹಕಾರಿಯಾಗಿ ಪರಸ್ಪರ ಹೊಂದಾಣಿಕೆಯನ್ನು ವಿನಿಮಯ ಮಾಡಿಕೊಂಡು ಒಬ್ಬರಿಂದ ಒಬ್ರಿಗೆ ಒಳ್ಳೆ ತಳಿಗಳನ್ನ ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು, ಬೀಜ ಸ್ವಾವಲಂಬನೆಯನ್ನು ತಂದ್ಕೊಳ್ತಕ್ಕಂಥದ್ದು. ಈಗ ನೋಡಿ, ನಾವು ಹೆಸರಿನಲ್ಲಿ ಬಂದಾಗ ಹೆಸರಿನಲ್ಲಿ ಒಂದು ಮೂರ್ನಾಲ್ಕು ನಮ್ಮ ಸ್ಥಳೀಯ ತಳಿಗಳನ್ನ ನೋಡಬಹುದು. ಹಿಂದಿನೆಲ್ಲ ಆ ತಳಿಗಳ ಬೀಜಗಳು ಬಹಳಷ್ಟು ಕಡಿಮೆ ಆಗ್ತದೆ, ಈಗೆಲ್ಲ ಹೈಬ್ರಿಡ್ ಬಂದ್ಮೇಲೆ ಸ್ಥಳೀಯ ತಳಿಗಳು ನಶಿಸಿ ಹೋಗ್ತದೆ. ಇಂತಹ ಸ್ಥಳೀಯ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಹೆಸರಿರ್ಬೋದು, ತೊಗರಿ ಇರ್ಬೋದು, ಸ್ಥಳೀಯ ಗೋಧಿ ತಳಿಗಳಿರ್ಬೋದು, ಅಲ್ಲಲ್ಲಿ ಇನ್ನೂ ಉಳ್ಕೊಂಡಿದ್ದಾವೆ ತಳಿಗಳು, ಅಂತ ತಳಿಗಳನ್ನ ಈ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರು ಬೆಳೆದು ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದು ಯಾರ್ಯಾರಿಗೆ ಆ ಬೀಜ ತಳಿಗಳಿಲ್ಲ ಅವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಅವುಗಳನ್ನ ಸಂರಕ್ಷಣೆ ಮಾಡಿಡುವುದು ಅಷ್ಟೇ ಮುಖ್ಯ. ಇದೆ ಬೀಜ ಬ್ಯಾಂಕ್ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಅಂತೂ ಈ ಕಾಡಿನಲ್ಲಿ ಇರ್ತಕ್ಕಂತ ಕೆಲವೊಂದು ನಶಿಸಿ ಹೋಗ್ತಕ್ಕಂತ ಗಿಡದ ಬೀಜಗಳನ್ನು ಸಹ ಸಂರಕ್ಷಣೆ ಮಾಡಿರ್ತಾರೆ ಅಂತ ಮರಗಳ ಬೀಜಗಳ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅದನ್ನ ಬಿದ್ದಿರ್ತಕ್ಕಂಥದ್ದಾಗ್ಲಿ ಗಿಡದಿಂದ ಆಗ್ಲಿ ಕೆಲವೊಂದು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಸಸಿಗಳನ್ನ ಮಾಡಿ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ಬೀಜಗಳನ್ನ ಮಡಿಕೆಗಳಲ್ಲಾಗ್ಲಿ ಕೆಲವೊಂದು ಎಲೆಗಳು ಬೇವಿನ ಎಲೆಗಳಿರ್ಬೋದು ಅಥವಾ ಪೊಂಗ್ಯಾಮೆ ಹೊಂಗೆ ಎಲೆಗಳಿರ್ಬೋದು ಅಥವಾ ಸ್ವೀಟ್ ಫ್ಲಾಗ್ ರೈಸ್ ಅದನ್ನ ಹಾಕಿಬಿಟ್ಟು ಅಥವಾ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಅಥವಾ ಕೆಂಪು ಮಣ್ಣನ್ನು ಉಪಯೋಗಿಸ್ಕೊಂಡು ಬಿಟ್ಟು ಕೆಲವೊಂದು ಮಡಿಕೆಗಳಲ್ಲಿ ಹಾಕಿ ಬೀಜಗಳನ್ನ ಅದರೊಂದಿಗೆ ಹಾಕಿ ತೊಗರಿನೂ ಸಹ ಉಸುಕಿನಲ್ಲಿ ಹಾಕಿ ಅದನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಥವಾ ಅದರ ಮೇಲೆ ಎಣ್ಣೆಯನ್ನ ಲೇಪನ ಮಾಡಿಕೊಂಡು ಒಳ್ಳೆಣ್ಣೆ ಇರ್ಬೋದು ಅಥವಾ ಔಡ್ಲೆಣ್ಣೆಯನ್ನ ಲೇಪನ ಮಾಡ್ಕೊಂಡ್ಬಿಟ್ಟು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿ ಸಾಕಷ್ಟು ಅವಧಿಯ ತನಕ ಸಂಗ್ರಹಣೆ ಮಾಡಿ ಹಂಗಾಮು ಬಂದ ತಕ್ಷಣ ಬಿತ್ತನೆಗಾಗಿ ಒಬ್ರಿಗೊಬ್ರು ಹಂಚಿಕೊಂಡು ವಿನಿಮಯ ಮಾಡ್ಕೊಂಡ್ಬಿಟ್ಟು ಬೆಳೀತಾ ಇದ್ರು. ಈಗ ನಾವು ನೋಡ್ರಿ, ಬೀಜ ನಿರ್ವಹಣೆ ಬರ್ತೀವಿ ನಾವು, ಬೀಜ ನಿರ್ವಹಣೆ ಅಂತ ಹೇಳ್ತಿರ್ತೀವಿ. ಬೀಜ ನಿರ್ವಹಣೆ ಯಾಕೆ ಪ್ರಾಮುಖ್ಯತೆಯನ್ನು ಪಡೆದಿದೆ, ಬೀಜ ನಿರ್ವಹಣೆ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂದಿರ್ತಾವ? ಬೀಜ ನಿರ್ವಹಣೆ ನಾವು ಯಾಕೆ ಮಾಡ್ಬೇಕು ಅಂತಂದ್ರೆ, ಹಂಗಾಮು ಬಂದ ತಕ್ಷಣ ನಮಗೆ ಬೀಜದ ಬಗ್ಗೆ ಯೋಚನೆ ಮಾಡ್ತೀವಿ, ಅದಕ್ಕಿಂತ ಮುಂಚೆ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಿಟ್ಕೊಂಡು ಅದನ್ನ ಸರಿಯಾಗಿ ಸಂಗ್ರಹಣೆ ಮಾಡಿಟ್ಕೊಂಡ್ವಿ ಅಂತಂದ್ರೆ ಅದನ್ನ ಮುಂದಿನ ಹಂಗಾಮಿಗೆ ನಾವು ಉಪಯೋಗಿಸ್ಕೋಬಹುದು, ಬೇರೆಯವ್ರಿಗೂ ಸಹ ನಾವು ಅದನ್ನ ಕೊಡಬಹುದು. ಈ ಬೀಜ ನಿರ್ವಹಣೆ ಒಂದೇ ಕಾಲಕ್ಕೆ ಆಗೋದಲ್ಲ, ಅದು ಬಿತ್ತನೆಯಿಂದ ಹಿಡಿದು ಕಟಾವು ಬೆಳೆದು ಕಟಾವು ಮಾಡಿ ತೂರಿ ಒಕ್ಕಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮುಂದಿನ ಹಂಗಾಮಿನ ಬರೋ ತನಕನು ಅದನ್ನ ಗುಣಮಟ್ಟ ಹಾಳಾಗದಂತೆ ಪರಿಶೀಲನೆ ಮಾಡಿ ಗುಣಮಟ್ಟ ಹಾಳಾಗದಂತೆ ಕಾಪಾಡ್ಕೊಂಡ್ಬಿಟ್ಟು ಅದನ್ನ ನಿರ್ವಹಣೆ ಮಾಡಿದ್ರೆ ಮಾತ್ರ ನಾವು ಮುಂದಿನ ಹಂಗಾಮಿಗೆ ಬೀಜದ ಚಿಂತೆ ಇರಲಾರ್ದೇನೆ ನಾವು ತಂದಿರತಕ್ಕಂಥ ಒಳ್ಳೆ ತಳಿಯ ಸುಧಾರಿತ ತಳಿಯನ್ನ ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡಿಬಿಟ್ಟು ಮುಂದಿನ ಹಂಗಾಮ ತನಕ ಕಾಪಾಡ್ಕೊಂಡ್ರೆ ನಮಗೆ ಇನ್ನೊಮ್ಮೆ ಬಿತ್ತನೆ ಹಂಗಾಮು ಬಂದ ತಕ್ಷಣ ಬೇರೆ ಅಂಗಡಿಗಳಿಗೆ ಹೋಗಿ ತರೋದು ತಪ್ಪುತ್ತೆ, ಬೀಜಕ್ಕಾಗಿ ಪರದಾಡ ತಪ್ಪುತ್ತೆ, ಪಕ್ಕದಲ್ಲಿ ಇನ್ನೊಬ್ಬರಿಗೆ ನಾವು ಅದೇ ಸುಧಾರಿತ ತಳಿಯನ್ನು ಇನ್ನೊಬ್ಬರಿಗೆ ಕೊಡೋದ್ರಿಂದ ಆ ಪ್ರದೇಶನೂ ಉತ್ತಮವಾಗಿ ಒಳ್ಳೆ ತಳಿಯಿಂದ ಒಬ್ಬರಿಂದ ಒಬ್ಬರಿಗೆ ಹಂಚಿಕೆ ಆಗಿ ತಳಿಯಾಗ ಉತ್ಪಾದನೆ ಜಾಸ್ತಿ ಜಾಸ್ತಿ ಆಗುತ್ತೆ. ಈಗ ಬೀಜಗಳು ಸಾಮಾನ್ಯವಾಗಿ ಮೊದಲೆಲ್ಲ ನಮ್ಮ ಹಳ್ಳಿಯಲ್ಲಿ ಇವಾಗಾದ್ರೂ ಸಹ ಕೆಲವೊಂದು ಸ್ಥಳೀಯ ತಳಿಗಳನ್ನ ಬೀಜವನ್ನ ಸಂಗ್ರಹಣೆ ಮಾಡಿಟ್ಟಿರ್ತಾರೆ, ಬಿತ್ತನೆಯವರಿಗೆ ಸಂಗ್ರಹಣೆ ಮಾಡಿರ್ತಾರೆ. ಆದ್ರೆ ಅಕಸ್ಮಾತ್ ಆಗಿ ಸಂಗ್ರಹ ಮಾಡಿಟ್ಟಾಗ ಕೆಲವೊಮ್ಮೆ ಹುಳುಗಳು ಹತ್ತಿರ್ತಾವ ಬೀಜಕ್ಕೆ, ಸ್ಥಳೀಯ ಹೆಸರು ತಳಿ ಇರ್ಬೋದು, ಜೋಳದ ತಳಿ ಇರ್ಬೋದು, ಸ್ಥಳೀಯ ಗೋಧಿ ತಳಿಗಳು. ಬೀಜವನ್ನ ಸಂಗ್ರಹಣೆ ಮಾಡಿ ಮಹಿಳೆಯರೆಲ್ಲ ಅದನ್ನ ಒಕ್ಕಣೆ ಮಾಡಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಇಡ್ತಾರೆ. ಆದ್ರೆ ಇತ್ತೀಚೆಗೆ ಕೆಲವೊಮ್ಮೆ ಕೇಳ್ತಾ ಇರೋದು ಹುಳುಗಳು ಹತ್ತಾಗ್ತದವೆ ಅಂತಕ್ಕಂಥದ್ದು. ಇಲ್ಲಿ ಹುಳುಗಳು ಬರಲಾರ್ದಂತೆ, ಹುಳು ಆಗ್ಲಾರ್ದಂತೆ ಏನು ಒಂದು ಅದಕ್ಕೆ ಉಪಚಾರ ಮಾಡಿ ಇಟ್ಟರೆ ಒಳ್ಳೇದಂತ ಹೇಳ್ತಿರ್ತಾವೆ? ಮೊಟ್ಟ ಮೊದಲನೇದಾಗಿ ಚೆನ್ನಾಗಿ ಒಣಗಿಸ್ಬೇಕು, ತೇವಾಂಶ 8-9 ಅಲ್ಲಿ ತನಕ ಇರಬೇಕು ಸರ್. ಅಂದ್ರೆ ಅದು ಹಲ್ಲಿಂದ ಕಡಿದ್ರೆ ಕಟ್ ಅಂತ ಶಬ್ದ ಬರುತ್ತೆ. ನಾವು ಇಷ್ಟು ಸ್ವಲ್ಪನೇ ಒಣಗಿಸಿದ್ರೆ ಸಾಕು ಅಂತೇಳಿ ಸ್ವಲ್ಪ ಇಡಬಾರ್ದು. ಈಗ ಕಟಾವು ಆದ ತಕ್ಷಣ ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಭಾಳಷ್ಟು ದಿನ ಬಿಡಲಾರ್ದೇನೆ, ಯಾಕಂದ್ರೆ ಕಡು ಬಿಸಿಲಿನಲ್ಲಿ 2-3 ತಾಸಕ್ಕಿಂತ ಜಾಸ್ತಿ ಅದರಲ್ಲಿ ಒಣಗಿಸಲಾರ್ದೇನೆ 4-5 ದಿನಗಳ ತನಕ ಒಣಗಿಸಿ ನಂತರ ಅದಕ್ಕೆ ಎಣ್ಣೆ ಏನಾದರೂ ಲೇಪನ ಮಾಡಬಹುದು. 1 ಕೆಜಿ ಬಹಳಷ್ಟು ಒಣಗಿಸಬಾರ್ದು ಸರ್. ಮತ್ತೆ ತೇವಾಂಶನೂ ಜಾಸ್ತಿ ಇರಬಾರ್ದು, ಹಾಗೇನೆ ಬಿಡಬಾರ್ದು ಬಿಸಿಲಿಗೆನೆ ಕಂಟಿನ್ಯೂಸ್ ಆಗಿ ಶೇಕಡ 8-9 ಅಷ್ಟು ತೇವಾಂಶ ಬರೋ ತನಕ ಅದನ್ನ ಒಣಗಿಸಿ ನಂತರ ಅವರಲ್ಲಿ ಸಿಗ್ತಕ್ಕಂಥ ಎಣ್ಣೆ, ಔಡ್ಲೆಣ್ಣೆ ಇರ್ಬೋದು, ಅರಳೆಣ್ಣೆ ಇರ್ಬೋದು, ಅಥವಾ ಒಳ್ಳೆಣ್ಣೆ ಇರ್ಬೋದು, ಇವುಗಳನ್ನು 1 ಕೆಜಿ ಬೀಜಕ್ಕೆ 4 ml ಥರ ಅದು ಹಚ್ಚಿ ಇಡ್ಬೋದು. ಅದು ಇಲ್ಲ ಅಂತಂದರೆ ಸ್ವೀಟ್ ಫ್ಲಾಗ್ ರೈಸಮ್ ಪೌಡ್ರ್ ಅದೊಂದು ಬರುತ್ತೆ, ಅದು ಬಜೆ ಪುಡಿ ಅಂತ ಹೇಳ್ತೀವಿ, ಬಜೆ ಬೇರ್ ಅದರದ್ದು ಪುಡಿ 1 ಕೆಜಿ ಬೀಜಕ್ಕೆ 20 ಗ್ರಾಮ್ನಷ್ಟು ಅದನ್ನು ಬೆರೆಸಿ ಇಡ್ಬೋದು. ಅದು ಇಲ್ಲಾಂದ್ರೆ ಬೇವಿನ ಎಲೆಗಳನ್ನು ಬಳ್ಳೊಳ್ಳಿಯನ್ನು ಇಡ್ತಾರೆ. ಈ ತರ ಅವರಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಪರಿಗ್ರಹಗಳನ್ನು ಬಳಸ್ಕೊಂಡು ಗಾಳಿ ಆಡ್ತಕ್ಕಂಥ ಪ್ರದೇಶದಲ್ಲಿ ಹಲಗೆ ಮೇಲೆ ಇಡಬೇಕು. ಹಲಗೆ ಅಥವಾ ಟಾರ್ಪೆಲಿನ್ ಅಥವಾ ಪ್ಲಾಸ್ಟಿಕ್ ಚೀಲದ ಮೇಲೆ ತೇವಾಂಶ 1-1 ಬರಲಾರ್ದಂಗೆ ಇಟ್ಕೋಬೇಕು. ಒಳ್ಳೊಳ್ಳೆ ತೆನೆಗಳನ್ನ ಆಯ್ಕೆ ಮಾಡ್ಕೊಂಡು ಮೇಲೆನೆ ಕಟ್ತಾ ಇದ್ರು. ಅದರಲ್ಲಿ ಬರ್ತಕ್ಕಂಥ ಹೊಗೆನಲ್ಲೂ ಕೆಲವೊಂದಿಷ್ಟು ಕೀಟಗಳು ಸಾಯ್ತಾ ಇತ್ತು. ಅದ್ರಾಗಿ ಅದೇ ಒಂಥರ ನೈಸರ್ಗಿಕವಾಗಿ ಧೂಪೀಕರಣ ಮಾಡ್ದಂಗ ಕಂಟ್ರೋಲ್ ಆಗ್ತಾ ಇತ್ತು, ಮಾಡ್ದಂಗ ಆಗ್ತಿತ್ತು. ಅದನ್ನ ನೆಕ್ಸ್ಟ್ ಹಂಗಾಮಿಗೆ ಬಳಸ್ಕೋತಾ ಇದ್ರು ಮುಂದಿನ ಹಂಗಾಮಿನಲ್ಲಿ. ಈಗ ಕೆಲವೊಮ್ಮೆ ಬೀಜಗಳು ಬಹಳಷ್ಟು ಒಂದ್ ಹಂಗಾಮ ಆದ್ಮೇಲೆ ಮತ್ತೊಂದು ಹಂಗಾಮಿಗೆ ಇನ್ನೂ ಬೀಜಗಳು ಇಡ್ತವೆ, ಅದನ್ನ ಬಳಸಲಿಕ್ಕೆ ಬಳಸೋಣ ಅಂತೇಳಿ ಇಟ್ಬಿಡ್ತಾರೆ. ಇದು ಸರಿ ಅಂತೀರ? ಹೇಗೆ ಅದಾ ಬೀಜ ಒಂದು ಹಂಗಾಮಿನಲ್ಲಿ ಮಾತ್ರ ಬಳಸಬೇಕು ಅಥವಾ ಮುಂದಿನ ಹಂಗಾಮಿನಲ್ಲಿ ಬಳಸಬಹುದು ಅಂತಾರೆ? ಒಮ್ಮೆ ಆದಂಥ ಬೀಜ ರಾಶಿ ಮಾಡಿದಂಥ ಬೀಜಗಳನ್ನ ಇನ್ನೊಂದು ಹಂಗಾಮಿಗೂ ಬಳಸಬಹುದು ಸರ್. ಅದಕ್ಕಿಂತ ಮುಂಚಿತವಾಗಿ ನಾವು ಮೊಳಕೆ ಪ್ರಮಾಣ ಅದು ಅಥವಾ ಅದರ ಗುಣಮಟ್ಟವನ್ನು ನಾವು ನೋಡ್ಕೋಬೇಕು. ಮುಖ್ಯವಾಗಿ ಮೊಳಕೆ ಪ್ರಮಾಣನೇ ಚೆನ್ನಾಗಿತ್ತು ಅಂತಂದ್ರೆ ಬಳಸಬಹುದು, ಇಲ್ಲ ಸ್ವಲ್ಪ ಕಡಿಮೆ ಇದೆ, ಶೇಕಡ 80% ಜಾಸ್ತಿ ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಅಂದ್ರೂ ಹೆಚ್ಚಿನ ಪ್ರಮಾಣ ಬೀಜನ ತಮ್ಮದೇ ಸಂಗ್ರಹಣೆ ಮಾಡಿರ್ತಾರೆ, ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಎಕರೆಗೆ 5 ಕೆಜಿ ಇತ್ತು ಅಂತಂದ್ರೆ ಎಕರೆಗೆ 6-7 ಕೆಜಿಯನ್ನು ಹೆಚ್ಚಿಗೆ ಮಾಡಿಕೊಂಡು ಬಿತ್ತನೆಗೆ ಬಳಸಬಹುದಾಗಿರುತ್ತೆ. ಈಗ ತಾವು ತಜ್ಞರಾಗಿ ಏನು ಹೇಳ್ತೀರಿ? ಯಾಕಂದರೆ ಇತ್ತೀಚೆಗೆ ಮಹಿಳೆಯರು ಸಾಕಷ್ಟು ಬೀಜ ನಿರ್ವಹಣೆಯಲ್ಲಿ ತೊಡಗಿದ್ದಾರೆ, ಬೀಜ ಶೇಖರಣೆಯಲ್ಲಿ ಸಂಗ್ರಹಣೆ ಇರ್ಬೋದು ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಇದ್ದಾರೆ. ಆದರೆ ಈ ಒಂದು ಸಂಕರಣ ತಳಿಗಳು ಬಂದಮೇಲೆ ಬೀಜೋತ್ಪಾದನೆ ಹಳ್ಳಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಸಂಕರಣ ತಳಿಗಳನ್ನು ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿಬಿಟ್ಟರೆ ನಮ್ಮ ರೈತರು, ರೈತ ಮಹಿಳೆಯರು. ಕೆಲವೊಂದು ಇನ್ನೂ ಕೆಲವೊಂದು ತಳಿಗಳು ಇದಾವೆ ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ತಳಿಗಳ ಬೀಜೋತ್ಪಾದನೆಯನ್ನು ಯಾವ ರೀತಿ ಅವರು ಒಳ್ಳೆ ಬೀಜನ ಉತ್ಪಾದನೆ ಮಾಡುವ ತಳಿಗಳಲ್ಲಿ ಹೇಗೆ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯತೆ, ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ತಳಿಗಳಲ್ಲಿ ಬೀಜಗಳನ್ನು ಸ್ಥಳೀಯವಾಗಿ? ಮೊಟ್ಟ ಮೊದಲಾಗಿ ಸಂಕರಣ ತಳಿ ಅಲ್ಲದೇನೆ ನಮ್ಮ ಸ್ಥಳೀಯ ತಳಿಗಳು ಬರ್ತವೆ, ಸಂಕರಣ ತಳಿಗಳ ಬೀಜೋತ್ಪಾದನೆ ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೋಂದಾಯಿತ ಬೀಜಗಳನ್ನ ನಾವು ತರಬೇಕು. ನೋಟಿಫೈಡ್ ವೆರೈಟೀಸ್, ಸರ್ಟಿಫೈಡ್ ವೆರೈಟೀಸ್, ಪ್ರಮಾಣೀಕರಿಸಿರ್ತಕ್ಕಂಥ ನೋಂದಾಯಿತ ತಳಿಗಳನ್ನ ನಾವು ತಗೊಂಡ್ ಬರಬೇಕು. ಅದು ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು ಅಥವಾ ಈಗ ನಿಮ್ಮದೇ TS3R ತಳಿ ಇದೆ, ತೊಗರಿ ತಳಿ TS3R ಸರ್, ಅದನ್ನ ತಗೊಂಡ್ ಬಂದ್ರೆ 3 ವರ್ಷದ ತನಕ ಅವ್ರು ಕಾಪಾಡ್ಕೋಬಹುದು, ಬಳಸ್ಕೋಬಹುದು ಸರ್. ಅದನ್ನ ಉತ್ತಮ ಗುಣಮಟ್ಟದಲ್ಲಿ ಬೀಜೋತ್ಪಾದನೆ ಮಾಡ್ಕೋಬೇಕಾಗತ್ತೆ. ಬೀಜೋತ್ಪಾದನೆ ಪ್ರದೇಶವನ್ನು ಆಯ್ಕೆ ಮಾಡ್ಕೋಬೇಕಾಗಿದ್ರು ಸಹ ಅದು ಫಲವತ್ತಾಗಿರ್ಬೇಕು. ಹಿಂದಿನ ವರ್ಷದಲ್ಲಿ ಅದು ಬೇರೆ ತಳಿಯನ್ನು ಬೆಳೆಸಿರಬಾರ್ದು. ಅಕಸ್ಮಾತ್ ಬೇರೆ ತಳಿ ಹಾಕಿದ್ರು, BSMR ಹಾಕಿದ್ರು, 736 ಹಾಕಿದ್ರು ಅಂತಂದ್ರೆ ಅದನ್ನ ನೀರು ಬಿಟ್ಟು ಅದೆಲ್ಲ ಬೆಳೆ ಬೀಜಗಳು ಮೊಳಕೆ ಬಂದು ಬರೋ ತನಕ ಅದನ್ನ ಮತ್ತೆ ಕುಂಟೆ ಹೊಡೆದು ಆ ಗಿಡಗಳನ್ನೆಲ್ಲ ನಾಶ ಮಾಡಿ ಮತ್ತೆ 1 ತಿಂಗಳು ಬಿಟ್ಟು ಬಿತ್ತನೆ ಶುರು ಮಾಡ್ಕೋಬೇಕು. ಬಿತ್ತನೆ ಮಾಡಿದ್ಮೇಲೆ ಅದು 1 ಗಿಡದಿಂದ ಗಿಡಕ್ಕೆ ಅಂತರ ಆಗ್ಲಿ, ಬೇಸಾಯದ ಕ್ರಮಗಳನ್ನೆಲ್ಲಾನು ವೈಜ್ಞಾನಿಕವಾಗಿ ಅನುಸರಿಸಬೇಕಾಗತ್ತೆ. ಆಮೇಲೆ ಯಾವ್ದಾದ್ರು ಬೆರಕೆ ಗಿಡಗಳು ಅದ್ರಲ್ಲಿ ಕಂಡು ಬಂದ್ರೆ ಬೆರಕೆ ಗಿಡಗಳನ್ನ ತೆಗಿಬೇಕಾಗತ್ತೆ. ಬೆರಕೆ ಗಿಡಗಳಂದ್ರೆ ಬೇರೆ ಅತಿ ಎತ್ತರವಾಗಿರ್ತಕ್ಕಂಥದ್ದು ಇರ್ಬೋದು, ಅತಿ ಗಿಡಗಳಿರ್ಬೋದು, ರೋಗ ಬಂದಿರತಕ್ಕಂಥ ಗಿಡಗಳನ್ನ, ಈಗ ನೆಟೆ ರೋಗದಿರ್ಬೋದು, ಆ ತರ ಗಿಡಗಳು ಬಂತು ಅಂದ್ರೂ ತೆಗೆದುಹಾಕ್ಬೇಕಾಗತ್ತೆ. ಆಮೇಲೆ ಬೇರೆ ತಳಿಯ ಗಿಡಗಳೇನಾದ್ರು ಮಿಕ್ಸ್ ಆಗಿದ್ರೆ ಅದನ್ನು ಸಹ ಗುರುತಿಸಿ ತೆಗಿಬೇಕಾಗತ್ತೆ. TS3R ಅಂದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಹಳದಿ ಹೂವು ಇರುತ್ತೋ, ಕೆಂಪು ಹೂವಿನ ತೆಗಿಬೇಕು, ಗೊತ್ತಿಟ್ಕೋಬೇಕು, ಗುಣಧರ್ಮ ಗುಣಲಕ್ಷಣಗಳನ್ನ ತಿಳ್ಕೊಂಡು. ಆಮೇಲೆ ಇನ್ನೊಂದು ತಳಿಯಿಂದ ಈಗ ನಾವು TS3R ತಳಿಯ ಬೀಜೋತ್ಪಾದನೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಪಕ್ಕದಲ್ಲಿ ಕನಿಷ್ಠ ಶೇಕಡ ಒಂದು 400-500 meters ತನಕ ಇನ್ನೊಂದು ತಳಿ ಇರಬಾರ್ದು, ಬೇರೆ ತಳಿಯ ತೊಗರಿ ಇರಬಾರ್ದು. ಆ ತರ ನಾವು ಸುರಕ್ಷಿತ ಅಂತರವನ್ನು ಕಾಪಾಡಿಕೊಂಡು, ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಬೇರೆ ತಳಿದ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಿಶ್ರಣ ಆಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿಕೊಂಡು ರೋಗ ಬಂದಿರತಕ್ಕಂಥ ಗಿಡಗಳಾಗ್ಲಿ, ಕೀಟ ಬಂದಿರತಕ್ಕಂತ ಗಿಡಗಳೆಲ್ಲವನ್ನು ಕೀಟಗಳ ಹಾವಳಿ ತಪ್ಪಿಸ್ಲಿಕ್ಕೆ ನಾವೊಂದು ಸಸ್ಯ ಸಂರಕ್ಷಣಾ ಕ್ರಿಯೆಗಳನ್ನ ತೆಗೆದುಕೊಂಡು ಆಮೇಲೆ ಚೆನ್ನಾಗಿ ಒಣಗಿಸಲಿಕ್ಕೆ ಬಿಟ್ಟು ಆಮೇಲೆ ಕಟಾವು ಮಾಡಬೇಕಾಗತ್ತೆ ಸರ್. ಈಗ ರೈತರು ಏನ್ ಮಾಡ್ತಾರೆ, ಕೆಲವೊಮ್ಮೆ ತೊಗರಿ TS3R ತೊಗರಿ ಒಂದು 10 acres ಹಾಕಿರ್ತಾರೆ, ಇಲ್ಲ ಮುಂದಿನ ಸಲ ನಮಗೆ ಬೀಜಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅವಾಗ ಅದರಲ್ಲೇನೋ ಒಂದು ಸ್ವಲ್ಪ ಸಾನಿಗೆ ಹಿಡಿದು ಬಂದಂತ ರಾಶಿ ಮಾಡಿದಂತ ತೊಗರಿನ ಸಾನಿಗೆ ಹಿಡಿದು ಒಂದಿಷ್ಟು ಒಳ್ಳೆ ಬೀಜಗಳದಾವಪ್ಪ ತೆಗೆದಿಡೋಣ ಅಂತೇಳಿ 1-2 quintals ತೆಗೆದಿಡ್ತಾರೆ, ಇದು ಸರಿ ಅಂತೀರಾ ಹೇಗೆ ಬಿತ್ತನೆಗಾಗಿ? ಅಷ್ಟೊಂದು ಪ್ರಮಾಣದಲ್ಲಿ ತೆಗೆದಿಟ್ಕೊಳ್ಳೋದು ಅವರೇ ಮಾಡ್ಕೊಂಡ್ರೆ, ಅವರು ಹೊಲದಲ್ಲಿ ಬೆಳೆದಿರ್ತಾರೆ ಒಂದು 10 acres ಒಳ್ಳೆ ತೊಗರಿ ಒಳ್ಳೆ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸಪರೇಟ್ ಆಗಿ ರಾಶಿ ಮಾಡ್ಕೋಬೇಕು ಸರ್. 10 or 20 gidagalu ಒಂದ್ ಎಕರೆನಲ್ಲಿ ಒಂದ್ 20 or 30 gidagalನ್ನ ಆಯ್ಕೆ ಮಾಡಿಕೊಂಡು ಕಟ್ಟಿ ಅದು ಒಂದೇ ರೀತಿ ಕಟಾವು ಮಾಡಿಕೊಂಡು ಅದರಲ್ಲೇ ಮತ್ತೆ ಸಾಣಿಗೆ ಹಿಡ್ಕೊಂಡ್ರೆ ಗಟ್ಟಿ ಕಾಳುಗಳು ತಗೊಂಡ್ರೆ ಒಳ್ಳೇದು ಸರ್. ಈಗ ಸಾಮಾನ್ಯವಾಗಿ ಬೀಜವನ್ನು ತಂದು ಹಾಕಿದಾಗ ಅಲ್ಲಿ ಮಿಶ್ರಣ ಇರುವ ಸಾಧ್ಯತೆಗಳು ಬಹಳಷ್ಟು ಇರ್ತವೆ, ಮಿಶ್ರಣ ಆಗಿರ್ತವೆ, ರಾಶಿ ಮಾಡಿದಾಗ ಸಾಮಾನ್ಯವಾಗಿ ಮಿಶ್ರಣ ಆಗಿಬಿಡ್ತವೆ. ಅದಕ್ಕೆ ನಿಮ್ಮ ವಿಚಾರದಲ್ಲಿ ಒಳ್ಳೆ ಗಿಡಗಳನ್ನ ಆಯ್ಕೆ ಮಾಡಿ ಸಪರೇಟ್ ಆಗಿ ಅದನ್ನ ಬೀಜೋತ್ಪಾದನೆ ಮಾಡ್ಕೊಂಡು ಸಂಗ್ರಹ ಮಾಡಿದ್ರೆ ಒಳ್ಳೆಯದು. ಈಗ ಮತ್ತೊಂದು ವಿಚಾರ, ಬೀಜವನ್ನ ಜಾಸ್ತಿ ಮಾಡಲಿಕ್ಕೆ ನಿಮ್ಮ ವಿಶ್ವವಿದ್ಯಾಲಯ ರೈತರಿಗೆ ಬೀಜವನ್ನ ರೈತರಿಂದ ರೈತರಿಗೆ ಬೀಜ ಉತ್ಪಾದನೆ ಮಾಡಿ ರೈತರಿಂದ ರೈತರಿಗೆ ಅವರಲ್ಲೇ ಒಂದು ಬೀಜ ವಿತರಣೆ ಆಗ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಬೀಜ ಗ್ರಾಮ ಪರಿಕಲ್ಪನೆ ಬಂದಿದೆ ನಿಮ್ಮಲ್ಲಿ, ಏನಿದು, ಯಾವಾಗಿಂದ ಪ್ರಾರಂಭ ಆಗಿದೆ ಬೀಜ ಗ್ರಾಮದ್ದು? ಈಗ ಹಸಿರು ಕ್ರಾಂತಿಗಿಂತ ಮುಂಚೆ ರೈತರಲ್ಲಿ ಏನ್ ಮಾಡ್ತಾ ಇದ್ರು ಸರ್, ಹಸಿರು ಕ್ರಾಂತಿ ಸುಮಾರು 1960s ಮುಂಚೆ ರೈತರಲ್ಲಿ ಏನ್ ಮಾಡ್ತಾ ಇದ್ರು, ತಾವೇ ಬೆಳೆದು ಅದನ್ನೇ ಕಾಳುಗಳನ್ನ ಉಳಿಸಿ ತಾವೇ ಬೆಳೀತಾ ಇದ್ರು, ರೈತರೇ ಉಳಿಸಿ ಬೆಳೆಸಿದ ಮಾಡ್ಕೋತಾ ಇದ್ರು. ಅದು ಹಸಿರು ಕ್ರಾಂತಿ ಆದ ನಂತರ ಏನು ಸಂಕರಣ ತಳಿಗಳು ಇಳುವರಿ ಕೊಡ್ತಕ್ಕಂಥ ತಳಿಗಳು ಯಾವಾಗ ಮಾರುಕಟ್ಟೆಗೆ ಬಂತು, ಈ ತರ ರೈತರು ತಾವು ಉಳಿಸಿದಂತ ಬೆಳೆಸಿದಂತ ಕಾಳುಗಳನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡಿಬಿಟ್ರು ಸರ್. ನಂತರ ಏನಾಯ್ತು, ಪ್ರತಿ ವರ್ಷನೂ ಸಂಕರಣ ತಳಿಗಳನ್ನೇ ಮಾರುಕಟ್ಟೆಯಿಂದ ತಗೊಂಡು ಬಂದ್ರೆ ಆಯ್ತು, ಅದರಿಂದ ನಾವು ಹೆಚ್ಚಿನ ಉತ್ಪಾದನೆಯನ್ನು ಪಡಿಬಹುದು. ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ಬಿಟ್ಬಿಟ್ರು ಸರ್, ಕಡಿಮೆ ಮಾಡಿದ್ರು. ಇದರಿಂದ ಏನು ನಂತರ ಒಂದು ಯೋಜನೆ ಏನಾದರೂ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಯೋಚನೆ ಮಾಡಿತು ಅಂತಂದ್ರೆ ಬೀಜ ಗ್ರಾಮ ಯೋಜನೆಯನ್ನ ಮಾಡಿದ್ರೆ ಸರಿಯಾಗುತ್ತೆ. ಅದರಲ್ಲಿ ಬೀಜೋತ್ಪಾದನೆಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಈ ಬೀಜ ಯೋಜನೆಯನ್ನ ಅದೇ ಗ್ರಾಮದಲ್ಲಿ ಸೂಕ್ತವಾಗಿರ್ತಕ್ಕಂಥ ಗ್ರಾಮದಲ್ಲಿ ಕೈಗೊಳ್ಳೋದಕ್ಕೆ ಬೀಜ ಗ್ರಾಮ ಯೋಜನೆಯನ್ನ ಒಂದು ಪರಿಕಲ್ಪನೆಯನ್ನು ತಗೊಂಡು ಬಂದ್ರು ಸರ್. ಅದರಲ್ಲಿ ಮುಖ್ಯ ಉದ್ದೇಶ ಏನು ಅಂದ್ರೆ ರೈತರನ್ನ ಸ್ವಾವಲಂಬಿಯನ್ನಾಗಿ ಮಾಡೋಕೆ ಬೀಜ ಗ್ರಾಮ ಯೋಜನೆಯನ್ನ ಆಯೋಜಿಸಿತು ಸರ್. ಇದು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಬೀಜ ಅಭಿವೃದ್ಧಿ ವಿಭಾಗದಿಂದ ಇದೊಂದು ವಿನೂತನ ಕಾರ್ಯಕ್ರಮ, ಮುಖ್ಯವಾಗಿ ರೈತರನ್ನ ಬೀಜದಲ್ಲಿ ಸ್ವಾವಲಂಬಿ ಮಾಡ್ಲಿಕ್ಕೆ ತಗೊಂಡು ಬಂತು ಸರ್. ಈ ಬೀಜ ಗ್ರಾಮ ಯೋಜನೆಯನ್ನ ಇದರಲ್ಲಿ ಹೊಸ ಹೊಸ ತಳಿಗಳು ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಹೊಸ ಹೊಸ ತಳಿಗಳನ್ನ ರಿಯಾಯಿತಿ ದರದಲ್ಲಿ 1 acreಗೆ ಬೇಕಾಗಿರ್ತಕ್ಕಂಥ ಬೀಜವನ್ನ 50% ಸಬ್ಸಿಡಿನಲ್ಲಿ ಏಕದಳ ಮತ್ತು ಎಣ್ಣೆಕಾಳು ಬೆಳೆಗಳನ್ನು, ಹಾಗೆಯೇ 60% ಸಬ್ಸಿಡಿನಲ್ಲಿ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ರೈತರಿಗೆ ವಿತರಣೆ ಮಾಡ್ತಾರೆ. ಇದಾದ ನಂತರ ಬೀಜ ಆಯ್ಕೆಯಿಂದ ಹಿಡಿದು ರಾಶಿ ಮಾಡೋ ತನಕನೂ ಬೀಜ ಸಂಗ್ರಹಣೆ ಮಾಡುವ ಹಂತದವರೆಗೂ ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿ ಗುಣಮಟ್ಟವನ್ನು ಕಾಪಾಡ್ಕೋಬೇಕು ಅಂತ ತರಬೇತಿಯನ್ನು ಕೊಡ್ತಾರೆ ಸರ್, ಬೀಜದ ಗುಣಮಟ್ಟವನ್ನು ಕಾಪಾಡ್ಕೊಳ್ಳಿಕ್ಕೆ. ಇದರಲ್ಲಿ 25-30 ರೈತರ ಗುಂಪನ್ನು ಮಾಡಿ ಬೀಜೋತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ, ತರಬೇತಿ ಕೊಡ್ತಾರೆ. ನಿರಂತರವಾಗಿ ಕ್ಷೇತ್ರ ಭೇಟಿ ಮಾಡಿ ಬೀಜೋತ್ಪಾದನೆಯಲ್ಲಿ ಏನಾದರೂ ತೊಂದರೆಗಳು ಬಂದ್ರೆ ಅಥವಾ ಅದರಲ್ಲಿ ಗುಣಮಟ್ಟಗಳನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿ, ಆಮೇಲೆ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ, ಕೀಟ ರೋಗ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಬೀಜೋತ್ಪಾದನೆ ತಾಂತ್ರಿಕತೆಗಳ ಬಗ್ಗೆನೂ ಸಹ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಅದು ಅಲ್ಲದೆ ಬೀಜ ಶೇಖರಣೆ ಮಾಡೋಕ್ಕೋಸ್ಕರ ಡಬ್ಬಿಗಳನ್ನು ಸಹ ಅದರಲ್ಲಿ ವಿತರಣೆ ಮಾಡಿದ್ದಾರೆ. ಸದ್ರಿ ಗ್ರಾಮ ಮಟ್ಟದಲ್ಲಿ ಹೊಸ ತಳಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಇತರೆ ಪ್ರದೇಶಗಳಿಗೂ ಸಹ ಬಿತ್ತನೆ ಮಾಡಲಿಕ್ಕೆ ಪೂರೈಕೆ ಮಾಡಬಹುದು ಅನ್ನೋ ಒಂದು ಪರಿಕಲ್ಪನೆ ಇದೆ ಸ್ವಾವಲಂಬನೆ ಜೊತೆಗೆ ಪಕ್ಕದ ಗ್ರಾಮದಲ್ಲೂ ಸಹ ಈ ಒಂದು ಬೀಜದ ಅಭಿವೃದ್ಧಿ ಉತ್ಪಾದನೆ ಮತ್ತು ನಿರಂತರವಾಗಿ ವಿನಿಮಯ ಆಗಲಿ ಅಂತ ಹೇಳಿ, ಇದರಿಂದಾಗಿ ಹೊಸ ತಳಿಗಳನ್ನ ಹೆಚ್ಚಿನ ಪ್ರದೇಶಗಳಿಗೆ ಪ್ರಸರಿಸಲಿಕ್ಕೆ ಸಹಾಯ ಆಗುತ್ತೆ. ಅದು ಅಲ್ಲದೆ ಗುಣಮಟ್ಟದ ಬೀಜ ಉತ್ಪಾದಿಸಿ ರೈತರು ಬೀಜದಲ್ಲಿ ಸ್ವಾವಲಂಬಿಗಳಾಗ್ತಾರೆ. ಹೊಸ ತಳಿಗಳ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ಜಮೀನಿಗೆ ಮುಟ್ಟಿಸಲು ಮತ್ತು ಅವರಿಗೆ ತಲುಪಿಸಲು ಸಹ ಈ ಬೀಜ ಗ್ರಾಮ ಯೋಜನೆ ಸಹಾಯ ಆಗುತ್ತೆ. ಈ ಒಂದು ಕಾರ್ಯಕ್ರಮ ರೈತರ ಮತ್ತು ವಿಶ್ವವಿದ್ಯಾಲಯದ ನಡುವೆ ಸಂಪರ್ಕ ಸಾಧಿಸಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಇದಲ್ಲದೆ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಾಂತ್ರಿಕತೆಗಳನ್ನು ಪರಿಣಾಮಕಾರಿಯಾಗಿ ರೈತರಿಗೆ ಮುಟ್ಟಿಸ್ಲಿಕ್ಕೆ ಸಹಾಯ ಆಗುತ್ತೆ. ಒಟ್ಟಾರೆ ಇಲ್ಲಿಯವರೆಗೂ 2650 ಎಕರೆಯಷ್ಟು 12 ಹಳ್ಳಿಗಳಲ್ಲಿ ಕಡಲೆ ಬೆಳೆ ಬೀಜಗಳ ತಳಿಗಳನ್ನು ವಿವಿಧ ಗ್ರಾಮದ ರೈತರಿಗೆ ವಿಶ್ವವಿದ್ಯಾಲಯದಲ್ಲಿ ಈ ಯೋಜನೆ ಅಡಿಯಲ್ಲಿ 2650 ಎಕರೆಯಷ್ಟು. ಇಲ್ಲಿ ಮುಖ್ಯವಾಗಿ ಬೀಜ ಗ್ರಾಮ ಕಲ್ಪನೆಯಲ್ಲಿ ಯಾವ್ಯಾವ ಒಂದು ಬೆಳೆಗಳಿಗೆ ಉತ್ಪಾದನೆ ಆಗ್ತಾ ಇದೆ ವಿಶ್ವವಿದ್ಯಾಲಯದಲ್ಲಿ, ಯಾವ ಬೆಳೆಯಲ್ಲಿ ಬೀಜೋತ್ಪಾದನೆ ಆಗ್ತಾ ಇದೆ? ಮುಖ್ಯವಾಗಿ ತೊಗರಿ ಸರ್, ತೊಗರಿ TS3R ಅಂತ BSMR ಇದೆ ಸರ್, GRG 152 152. ಕಡಲೆ ಮತ್ತು ತೊಗರಿ, ಕಡಲೆ ಮತ್ತು ತೊಗರಿ ಸರ್. ಅದ್ರ ಜೊತೆಗೆ ಸೂರ್ಯಕಾಂತಿ ಹೈಬ್ರಿಡ್ ಸಂಕ್ರಮಣ ತಳಿಗಳು ಸಹ ಮಾರಾಟ ಮಾಡ್ತಾ, ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. RSFH 700 ಅಂತೇಳಿ, ಅದು ಅಲ್ಲದೆ ಗೋವಿನ ಜೋಳದ ಹೈಬ್ರಿಡ್ ತಳಿನೂ ಇದೆ ಸರ್. ಅದರದ್ದು ವಿಶಿಷ್ಟತೆ ಏನು ಅಂತಂದ್ರೆ ಸಮ್ಮರಲ್ಲಿ ಬೇಸಿಗೆನಲ್ಲೂ ಸಹ ಅದನ್ನು ಬೆಳಿಬಹುದು. ಉತ್ಪಾದನೆ ಮಾತ್ರ ಸೆಪ್ಟೆಂಬರ್ ಅಲ್ಲಿ ಮಾಡಬೇಕು, ಅಂದ್ರೆ ಖರೀಫ್ ಮತ್ತೆ ರಬಿನಲ್ಲಿ ಮಾಡಬಹುದು. ಕಮರ್ಷಿಯಲ್ ಆಗಿ ವಾಣಿಜ್ಯಕ್ಕಾಗಿ ಬೇಸಿಗೆ ಹಂಗಾಮಿನಲ್ಲಿ ಬೆಳಿಬಹುದು. ಬೀಜೋತ್ಪಾದನೆಯಲ್ಲಿ ಮಹಿಳೆಯರು, ನಿಮ್ಮಲ್ಲಿ ವಿಶ್ವವಿದ್ಯಾಲಯದಿಂದ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಮಾತ್ರ ಬೀಜೋತ್ ಸಂಗ್ರಹಣೆ ಇರಬಹುದು, ಬೀಜ ಸಂಸ್ಕರಣೆ ಇರಬಹುದು, ಬೀಜ ನಿರ್ವಹಣೆ, ಇದ್ರ ಬಗ್ಗೆ ತರಬೇತಿಗಳು ಅಥವಾ ವಿಶ್ವವಿದ್ಯಾಲಯದಿಂದ ಏನಾದ್ರು ಮಾಡಲಿ ಮಾಡ್ತಾ ಇರ್ತೀರಾ ಅವಾಗವಾಗ? ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಮಹಿಳೆಯರ ಜಾಸ್ತಿ ಕಾರ್ಯಕ್ರಮ ಮಾಡೋದ್ರಿಂದ ನೀವು ಎಲ್ಲ ಮಾಡ್ತಾ ಇರ್ತೀರಾ ಹೇಗೆ? ಹೌದು ಸರ್, ರೈತ ಮಹಿಳೆಯರಿಗೂ ಕೊಡ್ತಾ ಇದೀವಿ ಸರ್, ರೈತರಿಗೂ ಸಹ ಕೊಡ್ತಾ ಇದೀವಿ. ಬೀಜ ಗ್ರಾಮ ಯೋಜನೆ ಅಡಿಯಲ್ಲಿ ಆಗಲಿ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಅನ್ನೋದು ಸಹ ಒಂದು ಯೋಜನೆ ಇದೆ. ಅದರಲ್ಲೂ ಸಹ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆ ತರಬೇತಿಗಳನ್ನು ಕೊಡ್ತಾ ಇದೀವಿ ಸರ್. ಬೇರೆ ಬೇರೆ ಬೆಳೆಗಳಲ್ಲಿ ತೊಗರಿನಲ್ಲಿ, ಕಡಲೆಯಲ್ಲಿ, ಸೂರ್ಯಕಾಂತಿ, ಗೋವಿನ ಜೋಳ, ಆಮೇಲೆ ಇದಲ್ಲದೇನೆ ಅವ್ರಿಗೆ ಯಾವ್ದಾದ್ರು ಬೆಳೆಗಳ ಮಾಹಿತಿ ಬೇಕಂದ್ರೂ ಸಹ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾರೆ. ಹೆಚ್ಚಾಗಿ ಬೀಜೋತ್ಪಾದನೆಯಲ್ಲಿ ಗುಣಮಟ್ಟವನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚಿಸ್ಬೇಕು, ಯಾವ ರೀತಿ ಸ್ವಾವಲಂಬಿಗಳಾಗಿ ನಾವು ಪ್ರತಿ ಹಂಗಾಮಿನಲ್ಲೂ ಬೀಜಕ್ಕಾಗಿ ಪರದಾಡಬಾರ್ದು, ನಾವೇ ಅದನ್ನು ಉತ್ಪಾದಿಸಿ ಇನ್ನೊಬ್ಬರಿಗೆ ಮಾದರಿ ರೈತರಾಗಿ ಮಾದರಿ ಗ್ರಾಮ ಹಾಗೂ ಮಾದರಿ ರೈತರಾಗಿ ನಾವು ಬೆಳಿಬೇಕು. ಈಗ ಬೀಜವನ್ನ ನಾವು ಸಂಗ್ರಹಣೆ ಮಾಡತಕ್ಕಂತ ಚೀಲಗಳು ಒಮ್ಮೆಮ್ಮೆ ಹೇಳ್ತಾರೆ ಇಲ್ಲ ಏರ್ ಟೈಟ್ ಇರಬೇಕು, ಗಾಳಿ ಆಡತಕ್ಕಂತ ಒಂದು ಚೀಲಗಳಲ್ಲಿ ಹಾಕ್ಬೇಕು ಅಂತಾರೆ ಒಮ್ಮೆಮ್ಮೆ, ಇಲ್ಲ ಚೆನ್ನಾಗಿ ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿಡ್ಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಪರಿಕಲ್ಪನೆ ಏನಿದೆ ವೈಜ್ಞಾನಿಕವಾಗಿ ಬೀಜಗಳು ಹುಳ ಹತ್ತಲಾರ್ದಾಗ ಆಗಬೇಕು ಅಂದ್ರೆ ಯಾವ ತರ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿಡ್ಬೇಕು ಹೇಗೆ ಅಂತಿರ್ತಾವ? ಬೀಜವನ್ನು ಚೆನ್ನಾಗಿ ಒಣಗಿಸಿದ ಮೇಲೆ ಸರ್ ಅದನ್ನ ಗಾಳಿ ಆಡದೆ ಇರತಕ್ಕಂತ ಏರ್ ಟೈಟ್ ಬ್ಯಾಗ್ ಅಲ್ಲಿ ಇಡಬೇಕಾಗತ್ತೆ. ಅದು ನಮ್ಮದೇ ಒಂದು ಅಭಿವೃದ್ಧಿಯನ್ನು ಪಡಿಸಿದ್ವಿ ಸರ್. ಮೂರು ಲೇಯರ್ ಇರ್ತವೆ, ಮೂರು ಪದರಿಂದ ಒಂದು ಲೇಯರ್, ಒಂದು ಒಳಗಿನ ಪದರಿನಲ್ಲಿ ನೀವು ಹಾಕಿಡ್ಬೇಕಾಗತ್ತೆ, ಅದನ್ನ ಗಟ್ಟಿಯಾಗಿ ಕಟ್ಟಿ ಅದ್ರ ಮೇಲೆ ಇನ್ನ ಒಂದು ಲೇಯರ್ ಬರುತ್ತೆ, ಇನ್ನೊಂದು ಪ್ಲಾಸ್ಟಿಕ್ ಲೇಯರ್ ಹಾಳೆ, ಅದನ್ನ ನಂತರ ಕಟ್ಟಬೇಕು. ಅದಾದ ನಂತರ ಇನ್ನೊಂದು ಲೇಯರ್ ಇದೆ, ಪದರ ಬರುತ್ತೆ, ಅದನ್ನು ಸಹ ಕಟ್ಟಿಡಬೇಕು. ಮೂರು ಪದರಿಂದ ಒಂದು ಚೀಲವನ್ನು ಅಭಿವೃದ್ಧಿಪಡಿಸಿದ್ದಾರೆ, ಅದಲ್ಲೊಂದು ಪ್ರೋ ಬ್ಯಾಗ್ಸ್ ಅಂತಾನು ಬರ್ತಾ ಇದಾವೆ. ಆಮೇಲೆ 700 gauge 700 gauge ಇರತಕ್ಕಂತ ಪ್ಲಾಸ್ಟಿಕ್ ಗಳು ಸಹ ಬರ್ತಾ ಇದೆ. ಅದರಲ್ಲಿ ಗಾಳಿ ಆಡದೇ ಇದ್ದಾಗ ತೇವಾಂಶ ಹೆಚ್ಚಾಗಿ ಹೊರಗಿಂದ ಒಳಗಿಂದ ವಿನಿಮಯ ಆಗಬಾರದು, ವಿನಿಮಯ ಆಗಬಾರದು. ಆಮೇಲೆ ಗಾಳಿ ಆಡದೇ ಇತ್ತಪ್ಪ ಅಂತಂದ್ರೆ ಅಲ್ಲಿ ಹುಳುಗಳು ಡೆವಲಪ್ ಆಗೋದಿಲ್ಲ, ಕೀಟಗಳು ಬರೋದಿಲ್ಲ, ಅಲ್ಲಿ ಆಗೋದಿಲ್ಲ. ಏನ್ ಹೇಳ್ತೀರಿ ಕೊನೆಯದಾಗಿ ನಮ್ಮ ರೈತರಿಗೆ, ರೈತ ಮಹಿಳೆಯರಿಗೆ, ರೈತ ಮಹಿಳೆಯರು ಯಾವ ರೀತಿ ಇನ್ನೂ ಇದರಲ್ಲಿ ಉನ್ನತೀಕರಣವನ್ನು ಹೊಂದಬೇಕಾಗಿದೆ? ಬೀಜದ ಪರಿಕಲ್ಪನೆ ಇರಬಹುದು, ಬೀಜದ ಬಗ್ಗೆ ತಿಳ್ಕೊಳ್ಳೋದು ಮಾಹಿತಿ, ಹೆಚ್ಚಾಗಿ ಒಂದು 2-3 ಅಂಶಗಳನ್ನ ನಾನು ಮಹಿಳೆಯರಿಗೆ ಅಥವಾ ರೈತರಿಗೆ ಅಂತ ಹೇಳಬೇಕು ಅಂತಂದ್ರೆ, ಮೊಟ್ಟ ಮೊದಲಾಗಿ ಯಾವುದೇ ಯೋಜನೆಗಳ ಬಗ್ಗೆ ಯೋಚನೆ ಮಾಡಲಾರ್ದೆ ರೈತರು ತಾವು ತೆಗೆದುಕೊಂಡು ಬಂದಿರತಕ್ಕಂಥ ಒಳ್ಳೊಳ್ಳೆ ಸುಧಾರಿತ ತಳಿಯ ಬೆಳೆಗಳನ್ನು ತಾವೇ ಚೆನ್ನಾಗಿ ಬೆಳೆದು ಗುಣಮಟ್ಟವನ್ನು ಕಾಪಾಡಿಕೊಂಡು ಇನ್ನೊಂದು ರೈತರಿಗೆ ಅದು ಹಂಚಿಕೆ ಆಗೋದನ್ನು ಶುರು ಮಾಡಬೇಕು. ಯಾವುದೇ ಯೋಜನೆಗಳ ಮೇಲೆ ಸರ್ಕಾರದಿರ್ಬೋದು, ಖಾಸಗಿದಿರ್ಬೋದು, ಸಬ್ಸಿಡಿ ಇರಲಿ ಇರದೇ ಇರಲಿ, ಒಮ್ಮೆ ಒಳ್ಳೆ ಗುಣಮಟ್ಟದ ಬೀಜವನ್ನು ನಾವು ತಗೊಂಡು ಬಂದ ಮೇಲೆ ಅದನ್ನು 3-4 ವರ್ಷ ತನಕ ನಾವು ಚೆನ್ನಾಗಿ ಗುಣಮಟ್ಟವನ್ನು ಕಾಪಾಡಿಕೊಂಡು ನಾವೇ ಸ್ವಾವಲಂಬಿಗಳಾಗಿ ಅದರಲ್ಲಿ ಬದುಕೋದನ್ನು ಕಲಿಬೇಕು. ಅದರಿಂದ ನಮಗೆ ಬೀಜದ ಮೇಲೆ ಆಗ್ತಕ್ಕಂತ ಖರ್ಚು ಸಹ ಕಡಿಮೆ ಆಗುತ್ತೆ, ಒಳ್ಳೆ ತಳಿಗಳು ಒಮ್ಮೊಮ್ಮೆ ಸಿಗೋದಿಲ್ಲ ಮಾರುಕಟ್ಟೆಯಲ್ಲಿ, ಆಗ ನಾವೇ ಬೆಳೆಸಿರ್ತಕ್ಕಂಥ ತಳಿಗಳನ್ನು ನಾವು ಉಪಯೋಗಿಸ್ಕೋಬಹುದು. ಅದಲ್ಲದೆ ಹೆಚ್ಚು ಹೆಚ್ಚು ಮಾರುಕಟ್ಟೆ ಬಗ್ಗೆ ತಿಳುವಳಿಕೆಯನ್ನು ತಗೋಬೇಕು. ಹೊಸ ಹೊಸ ತಳಿಗಳು ಯಾವ್ಯಾವ ಬಂದಿದ್ದಾವೆ ಅಂತ ಅವನ್ನ ತಿಳ್ಕೊಳ್ಳಕ್ಕೆ ಆಸಕ್ತಿ ತೋರಿಸಬೇಕು. ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದುಳಿದಿದ್ದಾರೆ ಕೆಲವೊಂದು ಮಹಿಳೆಯರ ಬಗ್ಗೆ ವಿಚಾರ ಮಾಡಿದಾಗ, ಅವರು ಸಹ ಅದನ್ನ ತಿಳ್ಕೊಂಡ್ಬಿಟ್ಟು ಮಾರುಕಟ್ಟೆ ಬಗ್ಗೆ, ಬೀಜದ ಲಭ್ಯತೆ ಹಾಗೂ ಬೀಜದ ಮಾರಾಟ, ತಾವು ಬೆಳೆದಿದ್ದಂತನ್ನು ಸಹ ಮಾರಾಟ ಮಾಡಿ ಹೇಗೆ ಮಾಡಬೇಕು, ಎಲ್ಲಿ ಅದರ ಅವಶ್ಯಕತೆ ಇದೆ ಅಂತಲೂ ತಿಳ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಅದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ, ಅದರಿಂದ ಲಾಭ ಅವ್ರಿಗೂ ಲಾಭ ಹೆಚ್ಚಾಗುತ್ತೆ, ಇನ್ನೊಬ್ಬರಿಗೆ ಸಹಾಯ ಮಾಡಿದಂಗು ಆಗುತ್ತೆ. ಅದಲ್ಲಂದ್ರೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್, ಯಾವುದಾದ್ರು ಒಂದು ಹೊಸ ತಳಿಯನ್ನ ರೈತರು ಕಂಡು ನೋಡಿದ್ರು ಅಂತಂದ್ರೆ ಅವ್ರ ಇದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಗುಣಲಕ್ಷಣ ಹೊಂದಿರ್ತವೆ, ಆ ಒಂದು ತಳಿಯನ್ನ ಅವರು ರಿಜಿಸ್ಟ್ರೇಷನ್ ಮಾಡಿಸಬಹುದು. ಅದಕ್ಕೆ ಒಂದು ನಮ್ಮಲ್ಲಿ ಒಂದು IPR ಸೆಲ್ ಅಂತ ಇದೆ ಸರ್, ಡಾಕ್ಟರ್ ನಿಡಗುಂದಿ ಅವರು ಅದರ ಮುಖ್ಯಸ್ಥರು. ಹೊಸ ಹೊಸ ತಳಿಗಳು ಈ ಭಾಗದಲ್ಲಿ ಕಂಡು ಬಂದ್ರೆ ರೈತರು ತಮ್ಮ ಒಂದು ರೈತರು ತಮ್ಮ ತಳಿಯನ್ನ ನೋಂದಾಯಣೆ ಮಾಡ್ಕೋಬಹುದು. ಅದಕ್ಕೆ ಒಂದು ಸಸ್ಯ ತಳಿಗಳ ಹಾಗೂ ರೈತರ ಹಕ್ಕುಗಳ ರಕ್ಷಣಾ ಪ್ರಾಧಿಕಾರ ನವದೆಹಲಿ, ಅಲ್ಲಿ ಆ ರೈತರ ಹಕ್ಕುಗಳ ರಕ್ಷಣಾ ಪ್ರಾಧಿಕಾರದಲ್ಲಿ ರೈತರಿಗೆ ಅಂತ ಒಂದು ಹಕ್ಕನ್ನು ಮೀಸಲಾಗಿಟ್ಟಿದ್ದಾರೆ. ನಾವು ತಳಿವರ್ಧಕರು ಹೇಗೆ ಒಂದು ತಳಿಯನ್ನ ಬಿಡುಗಡೆ ಮಾಡಿ ಅದರ ಹಕ್ಕುಗಳನ್ನ ಪಡೆಯುತ್ತಾರೆ, ಹಾಗೆ ರೈತರು ಸಹ ಅದು ಮಹಿಳೆಯರೇ ಆಗಿರ್ಬೋದು ಪುರುಷರೇ ಆಗಿರ್ಬೋದು, ಹೆಚ್ಚಾಗಿ ಮಹಿಳೆಯರು ಹೊಲಗಳಲ್ಲಿ ಓಡಾಡಿ ವಿಶಿಷ್ಟವಾಗಿ ಗುರುತಿಸಿರ್ತಾರೆ ಅಂತವನ್ನ ಈ ಒಂದು ವಿಶ್ವದ ಗಮನಕ್ಕೆ ತಂದ್ರೆ ಅವ್ರು ಈ ಒಂದು ಕೋಶದಡಿ IPR ಮಾಡಬೇಕು. ಅವರು ಅದರಿಂದ ನಮಗೊಂದು ಕಾಂಟ್ರಿಬ್ಯೂಷನ್ ಮಾಡ್ದಂಗೆ ಆಗುತ್ತೆ. ಒಳ್ಳೇದು ಡಾಕ್ಟರ್ ಶಕುಂತಲ ಅವರೇ, ನೀವು ಇದುವರೆಗೂ ಬೀಜದ ಮಹತ್ವ ಮತ್ತು ಬೀಜ ನಿರ್ವಹಣೆ ಅಂದ್ರೆ ಏನು, ಬೀಜ ಒಂದು ಉತ್ಪಾದನೆ ನಿರ್ವಹಣೆಯಲ್ಲಿ ಮಹಿಳೆಯರು ಯಾವ ರೀತಿ ಭಾಗವಹಿಸ್ತಿದ್ದಾರೆ, ಜೊತೆಗೆ ಬೀಜ ಗ್ರಾಮ ಪರಿಕಲ್ಪನೆ, ಮತ್ತು ಕೊನೆಯದಾಗಿ ತಾವು ಹೇಳಿದ್ರಿ ಒಂದು ಹೊಸ ತಳಿಗಳು ಕಂಡ್ರೆ ಅದನ್ನ ನೋಂದಾವಣಿ ಮಾಡ್ಕೋಬೇಕಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಇಂಥ ವಿಚಾರವನ್ನ ರೈತರು ರೈತ ಮಹಿಳೆಯರು ಗಮನಿಸಿ ಮುಂದುವರೆದ್ರೆ ಖಂಡಿತ ಉತ್ತಮ ಬೀಜ ಉತ್ಪಾದನೆ ನಿರ್ವಹಣೆ ಮಾಡಿದರೆ ಕೃಷಿಯಲ್ಲಿ ಅವರಿಗೆ ಸಾಕಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇದರ ಬಗ್ಗೆ ಗಮನ ಹರಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಬೀಜ ನಿರ್ವಹಣೆ ಮತ್ತು ಬೀಜ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಶಕುಂತಲಾ NM ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ VG ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಗರಿಷ್ಠ ಆರ್ದ್ರತೆಯ ಪ್ರಮಾಣ 62.65-65% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ ಪ್ರತಿ ಗಂಟೆಗೆ 4-6 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಮುನ್ಸೂಚನೆಯಂತೆ ಗರಿಷ್ಠ ತಾಪಮಾನದಲ್ಲಿ ಉಷ್ಣಾಂಶ ಏರಿಕೆಯಾಗಿರುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಇದು ಸರಿಯಾದ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-19 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ್ದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಮಾಡಬೇಕು. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು 5%ಬೋರಾನ್ ಹಣ್ಣಿನ ಮೇಲೆ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಹಣ್ಣುಗಳು ಇಳುವರಿಯನ್ನು ಹೆಚ್ಚಿಗೆ ಮಾಡಬಹುದು. ಮುಖ್ಯವಾಗಿ ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವಂತಹ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಬೇಸಿಗೆ ಶೇಂಗಾದಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೋಬೇಕು. ಹಾಗೂ ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದ್ರೆ 2 ಗ್ರಾಂ ನ್ಯಾಥಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಹಗಲಿನಲ್ಲಿ ಉಷ್ಣಾಂಶ ಶೇಕಡ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆ ಮಾಡುತ್ತವೆ. ಆದುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸುವಂತೆ ಇಡಬೇಕಾಗ್ತದೆ. ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರಬೇಕಾಗ್ತದೆ. ರೈತ ಬಾಂಧವರೇ, ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನುರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಮುಖ್ಯವಾಗಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಅಲ್ಲದೆ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು, ಲಿಂಗಸ್ಗುರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಸ್ಥಳೀಯ 2090 ರೂಪಾಯಿಯಿಂದ 2090 ರೂಪಾಯಿ. ಕಡಲೆಕಾಳು ಜವಾರಿ ಸ್ಥಳೀಯ 5169 ರೂಪಾಯಿಯಿಂದ 5359 ರೂಪಾಯಿ. ಹತ್ತಿ ಹೈಬ್ರಿಡ್ 44 7800 ರೂಪಾಯಿಯಿಂದ 9076 ರೂಪಾಯಿ. ಅಲಸಂದೆ ಕಫಿಯಾ ಓಲ್ 3369 ರೂಪಾಯಿಯಿಂದ 4877 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 4205 ರೂಪಾಯಿಯಿಂದ 6611 ರೂಪಾಯಿ. ಭತ್ತ ರಾಜಹಂಸ 1711 ರೂಪಾಯಿಯಿಂದ 1761 ರೂಪಾಯಿ. ಭತ್ತ ಸೋನಾ ಮಸೂರಿ 1998 ರೂಪಾಯಿಯಿಂದ 2626 ರೂಪಾಯಿ. ಕುಸುಬೆ ಸಾಫ್ ಫ್ಲವರ್ 4669 ರೂಪಾಯಿಯಿಂದ 4769 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 4411 ರೂಪಾಯಿಯಿಂದ 6080 ರೂಪಾಯಿ. ತೊಗರಿ ಕೆಂಪು 5389 ರೂಪಾಯಿಯಿಂದ 7455 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ 2000 ರೂಪಾಯಿಯಿಂದ 2550 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1500 ರೂಪಾಯಿಯಿಂದ 1860 ರೂಪಾಯಿ. ಭತ್ತ ಒಂದು 2400 ರೂಪಾಯಿಯಿಂದ 2500 ರೂಪಾಯಿ. ತೊಗರಿ 7500 ರೂಪಾಯಿಯಿಂದ 8000 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ 1990 ರೂಪಾಯಿಯಿಂದ 2000 ರೂಪಾಯಿ. ಕಡಲೆಕಾಳು ಆವರೇಜ್ ಇಡಿ 4600 ರೂಪಾಯಿಯಿಂದ 5000 ರೂಪಾಯಿ. ಒಣ ಮೆಣಸಿನಕಾಯಿ ಗುಂಟೂರು 18800 ರೂಪಾಯಿಯಿಂದ 30000 ರೂಪಾಯಿ. ಒಣ ಮೆಣಸಿನಕಾಯಿ ಸ್ಥಳೀಯ 5000 ರೂಪಾಯಿಯಿಂದ 15000 ರೂಪಾಯಿ. ಭತ್ತದ ಆರ್ನರ್ ಆರ್ ಹೊಸದು 1800 ರೂಪಾಯಿಯಿಂದ 2500 ರೂಪಾಯಿ. ಭತ್ತದ ಆರ್ನರ್ ಆರ್ ಹಳೆಯದು 2530 ರೂಪಾಯಿಯಿಂದ 3240 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 5980 ರೂಪಾಯಿಯಿಂದ 5980 ರೂಪಾಯಿ. ಇದುವರೆಗೆ ರಾಯಚೂರು, ಲಿಂಗಸ್ಗುರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಜನಪದ ಸಂಗೀತದಲ್ಲಿ ಕೇಳಿ ಉಲಿ ಹೈದರ್ ಗ್ರಾಮದ ಐವಳೆಪ್ಪ ಕರಿಯಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನ ಆಟದ ಪದಗಳು. ಗಂಡ ಗಂಜಮ್ಮ ಪಂಜಿ ನಡಿಯಮ್ಮ, ಗಂಡ ಗಂಜಮ್ಮ ಪಂಜಿ ನಡಿಯಮ್ಮ, ಗಂಡ ಗಂಜಿ ಬದುಕು ಮಾಡಿ ಬಾಳವು ಮಾಡಮ್ಮ, ಗಂಡ ಗಂಜಿ ಬದುಕು ಮಾಡಿ ಬಾಳವು ಮಾಡಮ್ಮ, ಗಂಡ ಗಂಜಮ್ಮ ಪಂಜಿ ನಡಿಯಮ್ಮ, ಗಂಡ ಗಂಜಮ್ಮ ಪಂಜಿ ನಡಿಯಮ್ಮ, ಗಂಡ ಗಂಜಿ ಬದುಕು ಮಾಡಿ ಬಾಳವು ಮಾಡಮ್ಮ, ಗಂಡ ಗಂಜಿ ಬದುಕು ಮಾಡಿ ಬಾಳವು ಮಾಡಮ್ಮ. ಸೇವೆ ನಿತ್ಯ ಮಾ